ನಾವೇನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ದೊರೆತಕ್ಕಂಥ ನಮಗೆ ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ 700 ಮಿಲಿಯನ್ ಟನ್ ಕಸ ನಮಗೆ ಸಿಗ್ತಾ ಇದೆ, ಅದು ಸುಮ್ಮನೆ ವ್ಯರ್ಥವಾಗಿ ಹೋಗ್ತಾ ಇದೆ. ಅದಲ್ಲದೆ ನಮಗೆ ಏನಪ್ಪ ಅಂದರೆ ಒಂದು ನಗರ ಪ್ರದೇಶದಲ್ಲಿ ದೊರೆತಕ್ಕಂಥ ಮನೆಗಳಲ್ಲಿ ವ್ಯರ್ಥ ಪದಾರ್ಥಗಳು ಸಿಗ್ತವೆ, ಅದು ಸುಮ್ಮನೆ ನಮಗೆ ಏನಂದರೆ ವ್ಯರ್ಥವಾಗಿ ಹೋಗ್ತಾ ಇದೆ. ಅವು ಎಲ್ಲ ನಮಗೇನಪ್ಪ ಅಂದರೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಹೊಂದಿರ್ತವೆ, ಅವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ, ಈ ಕಸನ ನಾವು ಸುಮ್ಮನೆ ಕೊಳೆಯೋಕೆ ಬಿಡೋದಲ್ಲ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದರಿಂದ ನಾವು ಉತ್ತಮ ಗುಣಮಟ್ಟದ ಗೊಬ್ಬರವನ್ನು, ನಾವು ಎರೆಹುಳು ಗೊಬ್ಬರವನ್ನು ತಯಾರಿಸ್ಬೋದು. ಇದನ್ನು ಒಂದು ನಾವೇನು ವೈಜ್ಞಾನಿಕವಾಗಿ ತಯಾರಿಸ್ತೇವೆ, ಇದನ್ನು ನಾವು ಏನಪ್ಪ ಅಂದರೆ ಎರೆಹುಳು ಗೊಬ್ಬರ ಅಂತ ಹೇಳ್ತೇವೆ. ಎರೆಹುಳು ಗೊಬ್ಬರ ನಿಮಗೆ ಯಾವ ಥರ ಇರ್ತದೆ ಅಂತಂದರೆ, ಈ ಎರೆಹುಳು ಗೊಬ್ಬರ ಹಿಕ್ಕೆ ನೀವು ನೋಡಿರ್ಬೋದು, ಟೀ ಪುಡಿ ನೋಡಿರ್ಬೋದು, ಆ ಟೀ ಪುಡಿ ಥರ ಕಪ್ಪು ಬಣ್ಣದಾಗಿರ್ತೈತಿ, ಟೀ ಪುಡಿ ಥರನೇ ಇರ್ತದೆ, ಅದು ಕಪ್ಪು ಬಣ್ಣದಾಗಿರ್ತೈತಿ. ಇದು ಏನಪ್ಪ ಅಂದರೆ ಇದು ಪೂರ್ತಿ ಹಿಕ್ಕೆ ಇರ್ತದೆ. ಈ ಹಿಕ್ಕೆನ ನಾವು ಏನಾದರೆ ಹೊಲಗಳಿಗೆ ಉಪಯೋಗಿಸ್ಬೋದು, ಮಣ್ಣಿನ ಫಲವತ್ತತೆಗೆ ನಮಗೆ ಉಪಯೋಗಿಸ್ಬೋದು. ಈ ಒಂದು ಎರೆಹುಳ ಗೊಬ್ಬರದಲ್ಲಿ ನಮ್ಗೆ ಏನೇನಿದೆಯಪ್ಪ, ಯಾಕೆ ಉಪಯೋಗಿಸ್ಬೇಕಂದ್ರೆ, ಇದು ನಮ್ಮ ಒಂದು ಏನು ಕೃಷಿ ಬೆಳೆಯಲ್ಲಿ ಬೆಳಿತೇವಲ್ಲ, ನಮಗೆ ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ಆಮೇಲೆ ಮನೆ ಮುಂದೆ ಯಾವುದಾದ್ರೂ ಗಾರ್ಡನ್ ಇರ್ಬೋದು, ಅಲ್ಲಿಗೆ ಸಿಗ್ತಕ್ಕಂಥ ಬೆಳೆಗಳಿಗೆ ಬೇಕಾದಂಥ ಪ್ರಧಾನ ಪೋಷಕಾಂಶಗಳು, ಉಪ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಮತ್ತು ಅದಲ್ಲದೆ ಜಿಬ್ಬರ್ಲಿನ್ನು, ಸೈಟೋಕೈನಿನ್ನು, ಮತ್ತು ಬೆಳೆವರ್ಧಕಗಳು, ಮತ್ತು ಉಪಯುಕ್ತವಾದ ಸೂಕ್ಷ್ಮಾಣುಜೀವಿಗಳನ್ನ ಹೊಂದಿದ್ದು, ಮತ್ತು ಇವು ಏನಪ್ಪ ಅಂದರೆ ರೋಗ ಮತ್ತು ಕೀಟ ನಿರೋಧಕತೆಯನ್ನು ತಡೆಯೋಕ್ಕೆ ಆಂಟಿಬಯೋಟಿಕ್ಸ್ನ ಹೊಂದಿರ್ತವೆ. ಈಗ ಎರೆಹುಳದೊಳಗೆ ನಾವು ಯಾವ ಎರೆಹುಳುಗಳನ್ನ ಉಪಯೋಗಿಸ್ಬೋದು ಅಂತ ಹೇಳಿ ನಮಗೆ ಒಂದು ಆ ಎರೆಹುಳ ಎಲ್ಲ ಎರೆಹುಳುಗಳು ನಮಗೇನು ನೈಸರ್ಗಿಕವಾಗಿ ದೊರೆಯುತ್ತವೆ ಅದನ್ನೆಲ್ಲ ನಾವು ಎರೆಹುಳಿಗೆ ಗೊಬ್ಬರಕ್ಕೆ ಉಪಯೋಗಿಸ್ಬೋದು. ಆದರೆ ನಾವು ಕಮರ್ಷಿಯಲಾಗಿ ವಾಣಿಜ್ಯವಾಗಿ ನಾವು ಎರೆಹುಳು ತಯಾರಿಕೆ ಮಾಡಬೇಕಾದಾಗ ಕೆಲವೊಂದು ಪ್ರಭೇದಗಳು, ನಿರ್ದಿಷ್ಟ ಪ್ರಭೇದಗಳನ್ನ ಮಾತ್ರ ನಾವು ಎರೆಹುಳು ತಯಾರಿಕೆಗೆ ಉಪಯೋಗಿಸ್ಬೋದು. ಅದರಲ್ಲಿ ನಮ್ಗೆ ಏನಪ್ಪ ಅಂದರೆ ಯುಸಿನಿಯಾ ಫೆಟಿಡಾ ಅಂತ ಬರ್ತದೆ, ಯುಸಿನಿಯಾ ಹಾರ್ಟಿನೆನ್ಸಿಸ್ ಅಂತ ಬರ್ತದೆ, ಯುಟ್ರಿಲಸ್ ಯುಜಿನಿಯಾ ಅಂತ ಬರ್ತದೆ, ಪೆರೋನಿಕ್ಸ್ ಎಕ್ಸ್ಕವೇಟಸ್ ಅಂತ ಬರ್ತದೆ. ನಾವು ಹೆಚ್ಚಾಗಿ ಇಲ್ಲಿ ಉಪಯೋಗಿಸೋದೆ ಅಂದರೆ ಯುಡ್ರಿನಸ್ ಯುಜಿನಿಯಾ ಅಂತ ಹೇಳಿ ಅದನ್ನು ಮತ್ತೆ ಯೂಸ್ನ ನಾವು ಉಪಯೋಗಿಸ್ತಿದ್ದೇವೆ. ಈ ಒಂದು ಎರೆಹುಳು ಗೊಬ್ಬರ ಏನಪ್ಪ ಅಂದರೆ ಎರೆಹುಳು ಎಲ್ಲೆಲ್ಲಿ ವಾಸಿಸ್ತವೆ, ಎರೆಹುಳು ಕೆಲವೊಂದು ಏನಂದರೆ ಕಸಕಡ್ಡಿಗಳಲ್ಲಿರುವ ಎರೆಹುಳುಗಳು, ಅವು ಏನಪ್ಪ ಅಂದರೆ ಕಸಕಡ್ಡಿ ಗೊಬ್ಬರ ಮುಂತಾದಲ್ಲಿ ಹಸಿ ಪದಾರ್ಥ ಇದ್ದಲ್ಲಿ ಅವು ವಾಸಿಸ್ತವೆ. ಇವೆಲ್ಲ ಏನಪ್ಪ ಅಂದರೆ ಗಾತ್ರದಲ್ಲಿ ಸಣ್ಣ ಸಣ್ಣವು ಇರ್ತವೆ. ಕೆಲವೊಂದು ಏನಂದರೆ ಮಣ್ಣಿನ ತಳಪದರದಲ್ಲಿ ಸಿಗ್ತವೆ, ಸಾವಯವ ಪದಾರ್ಥ ಮತ್ತು ಸುರಂಗ ತೋಡಿ ಮಣ್ಣಿನ ಒಳಗಡೆ ಇದ್ದು ಏನಪ್ಪ ಅಂದರೆ ಇವು ಆಹಾರನ ತಿಂತವೆ. ಇವು ಗಾತ್ರದಲ್ಲಿ ಸಣ್ಣ ಅಥವಾ ಮಧ್ಯಮ ಗಾತ್ರದಲ್ಲಿ ಇರ್ತವೆ. ಇನ್ನು ಕೆಲವೊಂದು ಏನಪ್ಪ ಅಂದರೆ ಮಣ್ಣಿನ ಮೇಲ್ಪದರದಲ್ಲಿ ಎರೆಹುಳುಗಳು, ಇವು ಆಳವಾಗಿ ಹೋಗೋಂಗಿಲ್ಲ, ಮೇಲ್ಗಡೆನೇ ಇದ್ದು ಏನಪ್ಪ ಅಂದರೆ ಸಾವಯವ ಪದಾರ್ಥ ತಿಂತವೆ. ಇವು ಹಗಲು ಹೊತ್ತಿನಗಿಂತ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ತಿಂತವೆ. ನಾವು ಏನು ಮಣ್ಣಿನ ಮೇಲ್ಪದರದಲ್ಲಿ ಏನು ಸಿಗ್ತವಲ್ಲ ಎರೆಹುಳುಗಳು, ಅವನ್ನ ನಾವು ಏನಪ್ಪ ಅಂದರೆ ಎರೆಹುಳು ಗೊಬ್ಬರ ತಯಾರಿಕೆಗೆ ಉಪಯೋಗಿಸ್ತವೆ. ಎರೆಹುಳುಗಳ ಆಹಾರ ಏನಪ್ಪ, ಎರೆಹುಳುಗಳ ಆಹಾರ ಅಂದರೆ ಏನು ವಿಶೇಷವಾಗಿ ಕೊಡಬೇಕಾಗಿಲ್ಲ. ಎರೆಹುಳು ನಿಮಗೆ ಯಾವುದೇ ಕೃಷಿಯಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳಿರ್ಬೋದು, ಅಂದರೆ ಕೊಳೆತಕ್ಕಂಥ ವಸ್ತುಗಳು, ವಾತಾವರಣದಲ್ಲಿ ಕೊಳೆತಕ್ಕಂಥ ವಸ್ತುಗಳಿರ್ಬೋದು, ಭತ್ತ, ಗೋಧಿ, ಸಾಮೆ, ರಾಗಿ ಇಂಥ ಪದಾರ್ಥಗಳಿಂದ ಸಿಗ್ತಕ್ಕಂಥ ಹುಲ್ಲು, ಹೊಟ್ಟು ಮುಂತಾದ ಬೆಳೆ ಇದನ್ನು ಯೂಸ್ ಮಾಡ್ಬೋದು. ಮತ್ತೀಗ ಕೆಲವೊಂದು ಪ್ರದೇಶದಲ್ಲಿ ಜೋಳ, ಮೆಕ್ಕೆಜೋಳ, ಆಮೇಲೆ ಜೋಳದ ಕಡ್ಡಿನ ಸಣ್ಣ ಪುಡಿಯಾಗಿರ್ತದೆ ಅದನ್ನು ಯೂಸ್ ಮಾಡ್ಬೋದು. ನೆಲಗಡಲೆ, ಆಲೂಗಡ್ಡೆ, ಕಡ್ಡಿ, ಸೊಪ್ಪು, ಹೊಟ್ಟು, ಕಬ್ಬಿನ ಒಂದು ಸೋಗೆ, ಕಡಲೆ, ಅಲಸಂದೆ, ಹೆಸರು, ಉದ್ದು, ಸೋಯಾವರೆ ಮುಂತಾದ ಕೃಷಿ ಬೆಳೆಗಳ ತ್ಯಾಜ್ಯಗಳನ್ನ ಉಪಯೋಗಿಸ್ಬೋದು. ಆಮೇಲೆ ಇನ್ನೊಬ್ಬ ಅಂದರೆ ನೀವು ತೋಟಗಾರಿಕೆ ಮಾಡ್ತೇನೆ ಅಂದರೆ ಬಾಳೆ, ಬಾಳೆಯಲ್ಲಿ ಸಿಗ್ತಕ್ಕಂಥ ಎಲೆಗಳನ್ನ, ವೇಸ್ಟ್ ಎಲೆಗಳನ್ನ ಉಪಯೋಗಿಸ್ಬೋದು. ತೋಟಗಾರಿಕೆಯಲ್ಲಿ ತೋಟದಲ್ಲಿ ಸಂಗ್ರಹಗೊಂಡಂಥ ಎಲ್ಲ ಎಲೆ, ಹೂವು, ಈಚು, ಕೊಯ್ಲು ನಂತರ ಸಿಗುತ್ತಂಥ ಬಾಳೆದಿಂಡು ಸಹಿತ ಹೇಳಿದಂಗೆ ಅವನ್ನೆಲ್ಲ ಉಪಯೋಗಿಸ್ಬೋದು. ಈ ಎರೆಗೊಬ್ಬರದ ಉಪಯೋಗಗಳು ಏನಪ್ಪ, ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಎರೆಹುಳು ಗೊಬ್ಬರದ ಉಪಯೋಗಗಳು ಏನಪ್ಪ ಅಂದರೆ, ನಾವು ಆಗಲೇ ಹೇಳಿದ ಹಾಗೆ ಅತಿ ಮುಖ್ಯವಾದ ಪೋಷಕಾಂಶಗಳನ್ನ ಇದು ಎರೆಹುಳು ಗೊಬ್ಬರ ಹೊಂದಿರ್ತದೆ ಅಂತ ನಾನು ಹೇಳಿದೆ. ಯಾವುದಪ್ಪ ಅಂದರೆ ಸಾರಜನಕ, ರಂಜಕ, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳನ್ನ ಹೊಂದಿರ್ತದೆ. ಇದು ಏನಪ್ಪ ಅಂದರೆ ಬೆಳೆಯ ಬೆಳವಣಿಗೆನ ಹೆಚ್ಚಿಗೆ ಮಾಡ್ತದೆ ಮತ್ತು ಇಳುವರಿ ಜಾಸ್ತಿ ಆಗಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಯಾವುದಂದರೆ ಹಣ್ಣು ಮತ್ತು ತರಕಾರಿ, ಹೂವಿನ ಬೆಳೆ ಅದು ಗುಣಮಟ್ಟವನ್ನು ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡ್ತದೆ. ಮಣ್ಣಲ್ಲಿರುವ ಸಾವಯವ ಅಂಶ ಹೆಚ್ಚು ಮಾಡ್ತದೆ. ಮಣ್ಣಿನಲ್ಲಿ ತೇವಾಂಶ ಒಂದು ಏನೀಗ ನೀವು ಎರೆಹುಳು ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಆಮೇಲೆ ಕಡಿಮೆ ಖರ್ಚಿಂದ ಇದು ನಿಮಗೆ ಇದಕ್ಕೆ ನೀವೇನು ಜಾಸ್ತಿ ಖರ್ಚು ಮಾಡಬೇಕಂತಲೇ ಇಲ್ಲ, ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಈ ಎರೆಹುಳು. ಮತ್ತು ಈಗ ಸವಳು ಮಣ್ಣು ಇರ್ತದೆ, ಆಮ್ಲೀಯ ಮಣ್ಣು ಇರ್ತದೆ, ಇವನ್ನು ಎರೆಹುಳನ್ನು ನಾವು ಬಹಳ ವರ್ಷದಂತ ಉಪಯೋಗಿಸೋದ್ರಿಂದ ಈ ಒಂದು ಸವಳು ಮತ್ತು ಏನು ಆಮ್ಲೀಯ ಗುಣಧರ್ಮ ಇರ್ತದಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಎರೆಹುಳು ಗೊಬ್ಬರ ಹಾಕೋದ್ರಿಂದ ನಾವು ಏನಪ್ಪ ಅಂದರೆ ರೋಗ ಕೀಟಗಳ ಬಾಧೆಗಳನ್ನ ಸಹಿತ ನಾವು ಕಡಿಮೆ ಮಾಡ್ಬೋದು. ಆಲ್ರೆಡಿ ಅದು ಕೆಲವೊಂದು ಬೆಳೆಗಳಲ್ಲಿ ನೋಡಿದ್ದೇವೆ. ಇದರಿಂದ ರೈತರಿಗೆ ಏನು ಲಾಭ ಆಗ್ತದೆ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು, ಮತ್ತು ಕಡಿಮೆ ನೀರಿನಲ್ಲಿ ನಾವೇನಪ್ಪ ಅಂದರೆ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಯಾಕಂದರೆ ನೀರನ್ನ ಹಿಡ್ಕೊಳ್ಳೋಕ್ಕಂಥ ಸಾಮರ್ಥ್ಯ ಇರೋದ್ರಿಂದ ನೀರನ್ನು ಕಡಿಮೆ ಉಪಯೋಗಿಸ್ಬೋದು, ಮತ್ತು ಕೀಟಬಾಧೆ ರಕ್ಷಣೆ ಬೆಳೆಗಳಿಗೆ ರಕ್ಷಣೆ ಸಿಗ್ತದೆ. ಇದರಿಂದ ನಮಗೆ ಏನಪ್ಪ ಅಂದರೆ ರಾಸಾಯನಿಕಗಳನ್ನ ನಾವು ಪದೇ ಪದೇ ಸಿಂಪರಣೆ ಮಾಡೋದು ಇದಾಗ್ತದೆ. ಮತ್ತು ಬೆಳೆಗಳ ಉತ್ಪನ್ನಗಳು ಈಗ ನಿಮಗೆ ಬಂದಂಥ ಬೆಳೆಗಳಿಗೆ ಹಣ್ಣು ತರಕಾರಿಗಳಾಗಿರಲಿ ಗುಣಮಟ್ಟದ್ದಾಗಿರ್ತವೆ, ಅದರಲ್ಲಿ ರಾಸಾಯನಿಕ ಅಂಶ ಕಡಿಮೆ ಆಗಿರೋದ್ರಿಂದ ನೀವು ಅದನ್ನು ಸಾವಯವ ಪದಾರ್ಥ ಅಂತ ಉಪಯೋಗಿಸಿ ಮಾರೋದ್ರಿಂದ ನಿಮಗೆ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ನಿಮ್ಮ ರಾಸಾಯನಿಕ ಬೆಳೆದಕ್ಕಿಂತ ಒಂದು ಹಣ್ಣು ತರಕಾರಿಗಳಿಗೆ ಸಿಗ್ತಕ್ಕಂಥ ಬೆಲೆಗೆ ನೀವು ಹೋಲಿಕೆ ಮಾಡಿದರೆ ಇದಕ್ಕೆ ನಿಮಗೆ ಹೆಚ್ಚಿನ ಬೆಲೆ ಸಿಗ್ತದೆ. ಮತ್ತು ಪರಿಸರಕ್ಕೆ ಏನಪ್ಪ ಲಾಭ ಅಂತಂದರೆ ಅಂದರೆ ಅಂತರ್ಜಲ ವೃದ್ಧಿ ಆಗ್ತದೆ. ಏನು ಅಂತರ್ಜಲ ವೃದ್ಧಿ ಆಗ್ತದೆ, ಮತ್ತು ಯಾಕಂದರೆ ಎರೆಹುಳುಗಳು ಒಂದು ಆಳವ ಮಣ್ಣಿನಲ್ಲಿ ಇರೋದ್ರಿಂದ ಅವು ಸುರಂಗ ತೋಡಿ ನೀರನ್ನು ಭೂಮಿಯಲ್ಲಿ ಇಳಿಯಲಿಕ್ಕೆ ಸಹಾಯ ಮಾಡ್ತವೆ. ಮತ್ತು ಅಂತರ್ಜಲ ಮಟ್ಟ ಕಡಿಮೆ ಅಂತರ್ಜಲದ ಇಳುವಿಕೆ ಇದಾಗ್ತದೆ ಎರೆಹುಳು ಇಲ್ಲ ಅಂತಂದರೆ. ಮತ್ತು ಸವಳು ಭೂಮಿಯನ್ನು ಮತ್ತು ಸುಧಾರಣೆ ಮಾಡಿ ಮಣ್ಣಿನ ಸವಕಳಿಯನ್ನು ತಡೀತದೆ. ವಾತಾವರಣದಲ್ಲಿ ಸುಧಾರಣೆ ವಾತಾವರಣ ಏನಪ್ಪ ಅಂದರೆ ಕಡಿಮೆ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಪರಿಸರಕ್ಕೆ ಹೆಚ್ಚಿನ ಒಂದು ಲಾಭ ಇದೆ. ಆಮೇಲೆ ರಾಷ್ಟ್ರದಲ್ಲಿ ಆರ್ಥಿಕ ಪ್ರಮಾಣ ಏನಪ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಹೊರಗಿನ ಒಂದು ಕೃಷಿ ಪ್ರಕಾರಗಳನ್ನ ಉಪಯೋಗಿಸೋದ್ರಿಂದ ಏನಪ್ಪ ಅಂದರೆ ನಾವು ಹೊರದೇಶದ ಮೇಲೆ ನಾವು ಏನು ತರ್ತಕ್ಕಂಥ ಈಗೇನು ಗೊಬ್ಬರಗಳಾದವಲ್ಲ ಅವ ಮೇಲೆ ನಾವು ಏನು ಖರ್ಚು ಮಾಡ್ತೇವಲ್ಲ ಅವು ನಮ್ಮ ದೇಶಕ್ಕೆ ಉಳಿದು ಒಂದು ಹಣದ ಉಳಿತಾಯನೂ ಆಗ್ತದೆ. ಆಮೇಲೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆಯಲ್ಲಿ ಸುಧಾರಣೆ ಆಗ್ತದೆ. ನೀವು ಇದನ್ನು ಎರೆಹುಳು ಕೃಷಿಯನ್ನು ಒಂದು ಉಪಕಸಬಾಗಿ ನೀವು ಏನಾದರೂ ತೆಗೆದುಕೊಂಡದ್ದಲ್ಲಿ ಆದಲ್ಲಿ ನಿಮಗೆ ಕೃಷಿ ಜೊತೆಗೆ ಇದರಿಂದನೂ ಆದಾಯ ಗಳಿಸಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಾಸಿಸತಕ್ಕಂಥ ಒಂದು ರೈತರಿಗೆ ಆರ್ಥಿಕ ಒಂದು ಬಲಿಷ್ಠತೆಯನ್ನು ಉಂಟು ಮಾಡುತ್ತದೆ. ಆಮೇಲೆ ಕೀಟನಾಶಕಗಳನ್ನ ಏನಪ್ಪ ಅಂದರೆ ಕಡಿಮೆ ಉಪಯೋಗಿಸ್ಬೋದು ಇದರಿಂದ ಎರೆಹುಳು ಯೂಸ್ ಮಾಡೋದ್ರಿಂದ. ಆಮೇಲೆ ನೀರಿನ ಒಂದು ಸದ್ಬಳಕೆಯನ್ನು ಹೆಚ್ಚು ಮಾಡ್ಬೋದು. ಕೃಷಿಯಲ್ಲಿ ನೀವು ಎರೆ ಗೊಬ್ಬರನ ಯಾವ ಥರ ಉಪಯೋಗಿಸ್ಬೋದು ಅಂತಂದರೆ ಈಗ ನಿಮಗೆ ಕೃಷಿಯಲ್ಲಿ ಏನಪ್ಪ ಅಂದರೆ ಈಗ ನಾವು ಹೇಳ್ದಂಗೆ ಪ್ರತಿ ಹೆಕ್ಟರ್ಗೆ ನಾವು ಏನಾದರೂ ಮಾಡಬೇಕಂದ್ರೆ 2.5 ಟನ್ನಷ್ಟು ನಾವು ಎರೆಹುಳು ಗೊಬ್ಬರನ ಉಪಯೋಗ ಮಾಡ್ಬೋದು. ಮತ್ತು ತೋಟದ ಬೆಳೆಗಳಲ್ಲಿ ಈಗ ಹಣ್ಣು ಅಥವಾ ಪ್ಲಾಂಟೇಷನ್ ಬೆಳೆಗಳಲ್ಲಿ ನಾವು ಸ್ಥಾನಿಕ ಎರೆ ಕೃಷಿ ಅಂತ ಹೇಳ್ತೇವೆ. ಸ್ಥಾನಿಕ ಎರೆ ಕೃಷಿ ಅಂದರೆ ಏನು ಗಿಡದ ಬುಡದಲ್ಲಿ ಏನು ಕಸ ಕಡ್ಡಿಗಳು ಇರ್ತವಲ್ಲ ಅದಕ್ಕೆ ನಾವು ನೀರು ಬಿಟ್ಟು ಅಂದರೆ ತೇವಾಂಶ ಇರೋಂಗೆ ಒಂದು 50% ತೇವಾಂಶ ಇರೋದ್ರಿಂದ ನೋಡಿಕೊಂಡು ಅದರಲ್ಲಿ ನಾವು ಎರೆಹುಳುಗಳನ್ನ ಬಿಡೋದ್ರಿಂದ ಎರೆಹುಳುಗಳು ಅಲ್ಲೇ ಗೊಬ್ಬರ ಮಾಡಿ ಸ್ಥಳದಲ್ಲಿಯೇ ಎರೆಹುಳು ಗೊಬ್ಬರ ಆಗ್ತದೆ. ಆ ಥರನೂ ಮಾಡ್ಬೋದು. ಮತ್ತು ಎರೆ ಕೃಷಿಯಿಂದ ರಾಸಾಯನಿಕ ಉಪಯೋಗ ಕಡಿಮೆ ಮಾಡಿ ಬೆಳೆಯ ಉತ್ಪಾದನಾ ಖರ್ಚನ್ನು ಕಡಿಮೆ ಮಾಡಿ ಲಾಭ ಸಹಿತ ನಾವು ಹೆಚ್ಚಿಕೊಳ್ಬೋದು. ಎರೆಗೊಬ್ಬರದ ಜೊತೆಗೆ ಎರೆಹುಳುಗಳನ್ನ ಮಾರಾಟ ನೀವು ನೋಡ್ಬೋದು. ಈಗ ಎರೆಹುಳು ಗೊಬ್ಬರ ಸುಮಾರು 6 ರೂಪಾಯಿ ಕೆ ಜಿ ಇದೆ, ಅಂದರೆ 600 ರೂಪಾಯಿ ಕ್ವಿಂಟಲ್ ಇದೆ. ಮತ್ತು ಎರೆಹುಳು ಈಗ ನೀವು ಬೇರೆ ಎಲ್ಲ ನೋಡಿದಾಗ ನೀವು ಕೋಳಿ ಸಾಕಾಣಿಕೆ ಅವನ್ನೆಲ್ಲ ನೋಡಿದಾಗ ಕೋಳಿ ನಿಮಗೆ ಏನಪ್ಪ ಅಂದರೆ ಒಂದು 6 ತಿಂಗಳಿಗೆ ನಿಮಗೆ ಒಂದು ಕೋಳಿ ಬೆಳೆಸಿದ ಒಂದು 300-400 ರೂಪಾಯಿ 400 ನಾಟಿ ಕೋಳಿ ಆದರೆ ಒಂದು 400-500 ರೂಪಾಯಿ ತನಕ ಬರ್ಬೋದು. ಆದರೆ ಎರೆಹುಳು ಏನಪ್ಪ ಅಂದರೆ ನೀವು 2000 ಹುಳ ಬಿಟ್ಟರೆ ಅವು ನಿಮಗೆ ಒಂದು 3-4 ತಿಂಗಳಲ್ಲಿ ಒಂದು 50,000 ತನಕನೂ ಹುಳ ಆಗ್ತವೆ. 1000 ಹುಳ ಚೆನ್ನಾಗಿ ಬೆಳೆದಂಥ ಹುಳಗಳು 1000 ಹುಳಕ್ಕೆ 1 ಕೆ ಜಿ ಬರ್ತದೆ. ಇವತ್ತಿಂದ ಒಂದು ಮಾರ್ಕೆಟ್ ಧಾರಣೆ ಎಷ್ಟಪ್ಪ ಇದೆ ಅಂದರೆ 1 ಕೆ ಜಿ ಹುಳಕ್ಕೆ 350 ರೂಪಾಯಿ ಇದೆ. ಆದ್ದರಿಂದ ಎರೆಹುಳುಗಳನ್ನ ಸಹಿತ ಮಾರಾಟ ಮಾಡಿ ನಾವು ಹೆಚ್ಚಿನ ಲಾಭ ಗಳಿಸ್ಬೋದು. ಮತ್ತು ಕೋಳಿ ಮತ್ತು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಎರೆಹುಳುಗಳನ್ನ ಆಹಾರವಾಗಿ ಸಹಿತ ಉಪಯೋಗಿಸ್ಬೋದು. ಎರೆ ಕೃಷಿಯನ್ನು ಕೃಷಿ ಜೊತೆಗೆ ಉಪಯೋಗ ಮಾಡಿ ಹೇಳ್ದಂಗೆ ಒಂದು ನಿಮಗೆ ಉಪಕಸಬಾದ ಲಾಭನೂ ಪಡಿಬೋದು. ಪರಿಸರನ ಸ್ವಚ್ಛ ಇಡುವಲ್ಲಿನೂ ಎರೆಹುಳುಗಳು ಭಾಳ ಸಹಕಾರಿಯಾಗಿವೆ. ಮತ್ತು ಇನ್ನು ಸಿಟಿಯಲ್ಲಿ ನೀವು ಹಳ್ಳಿ ಪ್ರದೇಶದಲ್ಲಾಯಿತು, ಇನ್ನು ಸಿಟಿ ಪ್ರದೇಶದಲ್ಲಿ ಹೋದಾಗ ಮನೆಯಲ್ಲಿ ನಿಮಗೆ ತರಕಾರಿಗಳು ಹೆಚ್ಚಿದ್ದು ಅವೆಲ್ಲ ಪದಾರ್ಥಗಳು ಸಿಗ್ತವೆ, ಅವನ್ನು ಸುಮ್ಮನೆ ನೀವು ಕಸಕ್ಕೆ ಒಗೆದ ಬದಲಿ ನಿಮ್ಮ ಒಂದು ಬಕೆಟ್ನಲ್ಲಿ ಹಾಕಿ ಆ ಕೊಳತ ಮೇಲೆ ಒಂದು ಹುಳಗಳನ್ನ ಬಿಡೋದ್ರಿಂದ ಆ ಹುಳಗಳನ್ನ ತಿಂತವೆ. ಅದನ್ನೇ ನಾವು ಮನೆ ಮುಂದೆ ಇರತಕ್ಕಂಥ ಗಿಡಗಳಿಗೆ ಸಹಿತ ಉಪಯೋಗಿಸ್ಬೋದು. ಮತ್ತು ಪರಿಸರ ಮಾಲಿನ್ಯನ ತಡೆಗಟ್ಟಬೋದು, ಮತ್ತು ನಮ್ಮ ಸುತ್ತಮುತ್ತ ವಾತಾವರಣವನ್ನು ಸಹಿತ ನಾವು ಸ್ವಚ್ಛವಾಗಿಡ್ಕೋಬೋದು. ನಮಗೆ ಎರೆ ಕೃಷಿಯಿಂದ ಏನಂದರೆ ನಮಗೆ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯ ದೊರೆಯುತ್ತದೆ, ಕ್ವಾಲಿಟಿ ಪ್ರೊಡಕ್ಟ್. ಈಗ ನೋಡ್ಬೋದು ನೀವು ಕೀಟನಾಶಕಗಳಲ್ಲಿ ಕಾರ್ಸಿನೋಜೆನಿಕ್ ಎಫೆಕ್ಟ್ ಅಂತ ಹೇಳ್ತೇವೆ. ಏನಪ್ಪ ಅಂದರೆ ಎಲ್ಲ ನಾವೇನು ಕೀಟನಾಶಕಗಳನ್ನ ಬಳಸ್ತೇವೆ ಆ ಬಳಸೋದ ಕೀಟನಾಶಕಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಜಾಸ್ತಿ ಇದ್ದಾವೆ. ಆ ಕೀಟನಾಶಕಗಳನ್ನ ಬಳಸುವಾಗ ಸ್ಪ್ರೇ ಮಾಡಬೇಕಾದ್ರೆ ಅಂದರೆ ಅದನ್ನು ನಾವು ಹೊಲದಲ್ಲಿ ಸಿಂಪರಣೆ ಮಾಡುವವರು ಮತ್ತು ತಿನ್ನುವವರಿಗೆ ಸಹಿತ ವ್ಯತಿರಿಕ್ತ ಪರಿಣಾಮ ಆರೋಗ್ಯದ ಮೇಲೆ ಉಂಟಾಗ್ತದೆ. ಈ ಎರೆಹುಳು ಕೃಷಿಯಿಂದ ಅವೆಲ್ಲ ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಬೋದು. ಈಗ ಎರೆಹುಳನ್ನು ಒಂದು ಜೀವನ ಚಕ್ರ ತೆಗೆದುಕೊಂಡಾಗ ಎರೆಹುಳು ಏನಪ್ಪ ಅಂದರೆ ಗಂಡು ಹೆಣ್ಣು ಅಂಗ ಒಂದೇ ಕಡೆ ಇರ್ತದೆ ತನ್ನ ಜೀವಿತಾವಧಿಯಲ್ಲಿ. ಇದು ಎರೆಹುಳು ನೀವು ಏನು ಮೊಟ್ಟೆ ಇಡ್ತದಲ್ಲ, ಈಗ ಕೊತ್ತಂಬರಿ ಬೀಜ ನೋಡ್ತಿರಲ್ಲ ಆ ಥರ ನೀವು ಎರೆಹುಳು ಕೊತ್ತಂಬರಿ ಬೀಜ ಥರ ಹಳದಿ ಥರ ಮೊಟ್ಟೆಗಳಿರ್ತವೆ ಎರೆಹುಳದ್ದು. ಅವು 80-100 ಕೋಶಗಳನ್ನ ಆಗ್ತವೆ, ಅದರಲ್ಲಿ 1-3 ಮರಿಗಳಿರ್ತವೆ. ಹದಿನೈದರಿಂದ 20 ದಿವಸ ಮರಿಗಳು ಹೊರಗಡೆ ಬರ್ತವೆ. ಆಮೇಲೆ ನಿಮ್ಗೆ ಏನಪ್ಪ ಅಂದರೆ ಪ್ರೌಢಾವಸ್ಥೆ ತಲುಪಿ ಒಂದು ಮೆಚುರಿಟಿ ಬರಬೇಕಂದ್ರೆ 60-90 ದಿನದಲ್ಲಿ ಒಂದು ಎರೆಹುಳು ಪೂರ್ತಿ ಮೆಚುರಿಟಿ ಆಗ್ತದೆ. ಈ ಎರೆಹುಳು ಏನಪ್ಪ ಅಂದರೆ ಒಂದು 2-3 ವರ್ಷಗಳ ತನಕ ಅದು ಬದುಕಿರ್ತದೆ. ಎರೆಹುಳುಗಳಿಗೆ ನೀವು ಪದಾರ್ಥವಾಗಿ ತಯಾರು ಮಾಡಲಿಕ್ಕೆ, ಎರೆಹುಳು ಗೊಬ್ಬರ ತಯಾರಕ್ಕೆ ಪದಾರ್ಥವಾಗಿ ನಿಮಗೆ ಕಳೆಗಳನ್ನು ಸಹಿತ ಯೂಸ್ ಮಾಡ್ಬೋದು. ಈಗ ನಿಮಗೆ ಪಾರ್ಥೆನಿಯಂ ಆಗಲಿ, ತಂಗಡಿ ಕಸ ಆಗಲಿ, ಯುಪ್ಟೋರಿಯಂ ಆಗಲಿ, ಅಗಲೆಯಲ್ಲಿಯ ಕಳೆ ಕಸಗಳಿರ್ಬೋದು, ಹುಲ್ಲು ಜೋಡು ಪಾಚಿ ಏನಪ್ಪ ಅಂದರೆ ಅವು ಹೂ ಬಿಡೋದಕ್ಕಿಂತ ಮೊದಲೇ ನಾವು ಅದನ್ನು ಕಸನ ಯೂಸ್ ಮಾಡೋಕ್ಕೆ. ಹೂ ಬಿಟ್ಟ ನಂತರ ಏನಾಗ್ತದೆ ಅಂದರೆ ಆ ಬೀಜಗಳು ಬಂದು ಏನಾಗ್ತದೆ, ನೀವು ಹೊಲಕ್ಕೆ ಹಾಕೋದ್ರಿಂದ ಆ ಬೀಜಗಳು ಮತ್ತೆ ನಿಮ್ಮ ಹೊಲದಲ್ಲಿ ಬರೋ ಚಾನ್ಸಸ್ ಇರೋದ್ರಿಂದ ಕಳೆಗಳನ್ನ ನಾವು ಹೂ ಬಿಡೋದಕ್ಕಿಂತ ಮೊದಲೇ ಎರೆಹುಳಿಗೆ ನಾವು ಕಚ್ಚಾ ವಸ್ತುಗಳನ್ನಾಗಿ ಉಪಯೋಗಿಸ್ಬೋದು. ಈ ಎರೆಹುಳು ಉಪಯೋಗಿಸ್ಬೇಕಂದ್ರೆ ನಮಗೆ ಅವಶ್ಯವಾಗಿ ನಮಗೆ ಆಕಳು ಅಥವಾ ಹಸುಗಳಿದ್ದರೆ ಚೆನ್ನಾಗಿ. ಈ ಸಗಣಿಗಳನ್ನು ಹಾಕೋದ್ರಿಂದ ಎರೆಹುಳುಗಳು ಜಾಸ್ತಿ ವೃದ್ಧಿ ಆಗ್ತವೆ, ಮತ್ತು ಅವು ಸಗಣಿಯನ್ನು ಹಾಕೋದ್ರಿಂದ ಏನಾಗ್ತದೆ, ಅವು ತ್ಯಾಜ್ಯ ವಸ್ತುಗಳು ಬೇಗನೆ ಕೊಳಿತವೆ. ಹಸು, ಎತ್ತು, ಎಮ್ಮೆ, ಹಂದಿ, ಮೊಲ ಇಂಥವು ಸಗಣಿಗಳನ್ನ ಹಾಕ್ಬೋದು. ಕುದುರೆ ಮತ್ತು ಕತ್ತೆಲದ್ದೇ ಹಾಕ್ಬೋದು. ಕುರಿ ಮತ್ತು ಮೇಕೆಗಳ ಗಂಜಲ, ಚಿಕ್ಕಿ ಗಂಜಲ ಹಾಕ್ಬೋದು. ಕೋಳಿಗಳನ್ನ ಹಿಕ್ಕೆನ ಹಾಕಿ ಸಹಿತ ನಾವು ಎರೆಹುಳು ಗೊಬ್ಬರನ ಬೆಳಿಬೋದು. ಈಗ ಕೈಗಾರಿಕಾ ಆಧಾರಿತ ತಗೊಂಡ್ರೆ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಈಗ ಹಣ್ಣಿನ ಸಿಪ್ಪೆ, ದಿಂಡು, ತೋಟದ ತ್ಯಾಜ್ಯ ವಸ್ತುಗಳು, ತರಕಾರಿ ಸೊಪ್ಪು, ರೇಷ್ಮೆ ಉದ್ಯೋಗದಲ್ಲಿ ಹುಳುಗಳ ಹಿಕ್ಕೆ, ಸತ್ತ ಹುಳುಗಳು, ಸೊಪ್ಪು, ಈಗ ಅಲೆಮನೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ಮಡ್ಡಿ, ಬೈಗಾಸ್ ಮತ್ತು ಅವನ್ನೆಲ್ಲ ಉಪಯೋಗಿಸ್ಬೋದು. ಮನೆ ಬೀದಿ ಕಸ ಮತ್ತು ಹೋಟೆಲ್ಗಳಲ್ಲಿ ಉಳಿದ ಆಹಾರನ ಸಹಿತ ನಾವು ಎರೆಹುಳುಗಳಿಗೆ ಉಪಯೋಗಿಸ್ಬೋದು. ಅಣಬೆ ಉತ್ಪಾದನಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಹಿತ ನಾವು ಎರೆಹುಳುಗಳಿಗೆ ಉಪಯೋಗಿಸ್ಬೋದು. ಈ ಒಂದು ಎರೆಹುಳು ಗೊಬ್ಬರನ ನಾವು ಯಾವ ಥರ ಒಂದು ತೊಟ್ಟಿಗಳನ್ನು ತಯಾರು ಮಾಡಬೇಕು, ಯಾವ ಥರ ತಯಾರಿಕಾ ವಿಧಾನಗಳನ್ನು ಮಾಡಬೇಕಂದ್ರೆ ನಮಗೆ ಒಂದು 4 ವಿಧಾನಗಳು ಇದ್ದಾವೆ. ನಮಗೇನೆಂದರೆ ಗುಂಡಿಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಸ್ಬೋದು, ಗುಂಪಿನ ಆಕಾರದ ಮಡಿಗಳನ್ನ ಮಾಡಿ ಸಹಿತ ನಾವು ಎರೆಹುಳು ಗೊಬ್ಬರನ ತಯಾರು ಮಾಡ್ಬೋದು, ತೊಟ್ಟಿ ವಿಧಾನ ಮಾಡ್ಬೋದು, ಪ್ಲಾಸ್ಟಿಕ್ ತೊಟ್ಟಿಯಿಂದ ನಾವು ಮಾಡ್ಬೋದು. ಈಗ ಗುಂಡಿ ವಿಧಾನ ಅಂತಂದರೆ ನಮಗೆ ಕಡಿಮೆ ಖರ್ಚಿಂದ ಇದು ಏನಪ್ಪ ಅಂದರೆ 3 ಅಡಿ ಅಗಲ ಮತ್ತು 1.5-2 ಅಡಿ ಆಳ ಮತ್ತು ಅನುಕೂಲಕ್ಕೆ ತಕ್ಕಂಗೆ ನಮಗೆ ಉದ್ದದ ಎಷ್ಟು ಅನುಕೂಲ ಇರ್ತೈತೆ ಅಷ್ಟು ಉದ್ದಕ್ಕೆ ತಕ್ಕಂಗೆ ನಾವು ಮಡಿಗಳನ್ನ ಮಾಡ್ಕೊಂಡು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಮಾಡಬೇಕು. ಯಾಕಂದರೆ ಗುಂಡಿಗಳು ಮಾಡೋದ್ರಿಂದ ಮೇಲ್ಗಡೆಯಿಂದ ನೀರು ಬಂದು ನೀರು ಜಾಸ್ತಿ ನಿಂತಂದರೆ ಎರೆಹುಳುಗಳು ಸತ್ತೋಗೋ ಸಂಬಂಧ ಇತ್ತರಿಂದ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇಂಥ ಗುಂಡಿ ಮಡಿಗಳನ್ನ ಮಾಡ್ಬೋದು. ಎಲ್ಲ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಹಾಕಿ 15-20 ದಿವಸ ಕಳೆಯಲು ಬಿಟ್ಟು ನಂತರ ಏನಪ್ಪ ಅಂದರೆ ಹುಳುಗಳನ್ನ ಮಡಿಗೆ ಬಿಡಬೇಕು. ಈಗ ನಿಮಗೆ ಗೊತ್ತಾಗ್ತದೆ ಕಳೆತ ಏನಂತಂದರೆ ತ್ಯಾಜ್ಯ ವಸ್ತುಗಳನ್ನ ತುಂಬಿ ನೀವು ಕಳೆಯಕ್ಕೆ ಬಿಡ್ತೀರಿ. ಅದನ್ನೇನಪ್ಪ ಅಂದರೆ ಒಳಗಡೆ ಕೈ ಹಾಕಿದಾಗ ಏನಂದರೆ ನಿಮಗೆ ಬಿಸಿ ಬಿಸಿ ಬರಬಾರ್ದು. ಕೊಳೆತಕ್ಕಂಥ ಒಂದು ಪ್ರೊಸೆಸ್ನಲ್ಲಿ ನಿಮಗೆ ಬಿಸಿ ಇದ್ದಾಗ ನೀವು ಏನಾದರೂ ಹುಳಿಗಳನ್ನ ಬಿಟ್ಟಂದರೆ ಆ ಹುಳುಗಳು ಸತ್ತೋಗೋ ಚಾನ್ಸಸ್ ಇರ್ತದೆ. ಕೊಳೆತು ಎಲ್ಲ ತಂಪಾದಾಗ ಇದನ್ನು ಮಾಡಬೇಕು. ಗುಂಪಿನಾಕಾರದ ಮಡಿಗಳು ಇವನ್ನೇನಪ್ಪ ಅಂದರೆ ನೀವು ಗುಂಡಿ ತೋಡೋ ಬದಲಿ ಅದನ್ನೇ ನೀವು ಭೂಮಿಯ ಮೇಲೆ ತ್ಯಾಜ್ಯ ವಸ್ತುಗಳನ್ನ ಪದರೊಳಗೆ ಹಾಕಿ ನೀವು ಎರೆಹುಳುಗಳನ್ನ ಬಿಡ್ಬೋದು. ಇದು ಅತ್ಯಂತ ಕಡಿಮೆ ಖರ್ಚಿಂದ ಇದನ್ನು ಸಹಿತ ಮಾಡ್ಬೋದು. ಆಮೇಲೆ ಇನ್ನೊಂದು ತೊಟ್ಟಿ ವಿಧಾನ. ತೊಟ್ಟಿ ವಿಧಾನದೊಳಗೆ ನಾವು ಪರ್ಮನೆಂಟ್ ಆಗಿದ್ರೆ ಸಿಮೆಂಟ್ ತೊಟ್ಟಿಗಳನ್ನಾದರೂ ಮಾಡ್ಬೋದು ಅಥವಾ ಕಲ್ಲುಗಳಿಂದನಾದರೂ ಮಾಡ್ಬೋದು, ಇಟ್ಟಿಗೆಗಳನ್ನಾದ್ರೂ ಮಾಡ್ಬೋದು. ನಮಗೆ ಆರ್ಥಿಕವಾಗಿ ನಾವು ಎಷ್ಟು ಸಬಲರಾಗಿದ್ದೇವೆ ಅದರ ಮೇಲೆ ನಾವು ಆ ಎರೆಹುಳು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಬೋದು. ಇನ್ನು ಏನಪ್ಪ ಅಂದರೆ ಪ್ಲಾಸ್ಟಿಕ್ ತೊಟ್ಟಿಗಳು, ಈಗ ಆಲ್ರೆಡಿ ರೆಡಿಮೇಡ್ ಪ್ಲಾಸ್ಟಿಕ್ ತೊಟ್ಟಿಗಳೇ ಬಂದವೆ. ಅದರ ಕಾಸ್ಟ್ ಏನಪ್ಪ ಅಂದರೆ ಒಂದು 10 ಅಡಿ ಉದ್ದ, ಒಂದು 3 ಅಡಿ ಆಗಲ್ಲ, 2 ಫೀಟ್ ಆಳದ ಒಂದು ಪ್ಲಾಸ್ಟಿಕ್ ತೊಟ್ಟಿಗಳು ಸುಮಾರು 1200-1500 ರೂಪಾಯಿ ಇರ್ತವೆ. ಆ ಪ್ಲಾಸ್ಟಿಕ್ ತೊಟ್ಟಿಗಳನ್ನ ಸಹಿತ ನೀವು ಉಪಯೋಗಿಸಿ ಈ ಒಂದು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಬೋದು. ಎರೆಹುಳುಗಳನ್ನ ಯಾವ ಥರ ತುಂಬಬೇಕು ಅಂತಂದರೆ ನಿಮಗೆ ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಎರೆಹುಳು ಸಾಮಾನ್ಯವಾಗಿ 3 ಅಡಿ ಅಗಲ ಮತ್ತು 2.5 ಫೀಟ್ ಆಳ ಮತ್ತು ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಉದ್ದದ ಒಂದು ಎರೆಹುಳುಗಳ ಮಡಿಗಳನ್ನ ಮಾಡ್ಕೋಬೋದು. ನಿಮಗೆ ತೊಟ್ಟಿಯನ್ನು ಯಾವ ಥರ ತುಂಬಬೇಕಂತಂದರೆ ಮೊದಲಿಗೆ ನಾವು ಏನು ಪದರ ಪದರಾಗಿ ಒಂದು ತೊಟ್ಟಿಗಳನ್ನು ತುಂಬ್ತೇವಲ್ಲ, ಮೊದಲನೇ ಒಂದು ಏನು ಪದರ ಇರ್ತದಲ್ಲ, ಆ ಪದರ ಏನಂದರೆ ಸ್ವಲ್ಪ ನೀರು ಹಿಡಿದುಕೊಳ್ಳಕ್ಕಂಥ ಸಾಮರ್ಥ್ಯ ಮತ್ತು ಲೇಟಾಗಿ ಕುಳಿತಕ್ಕಂಥ ವಸ್ತುಗಳನ್ನ ನೀವು ಕೆಳಪದರದಲ್ಲಿ ತೆಂಗಿನ ಸಿಪ್ಪೆ ಅಥವಾ ಯಾವುದಾದ್ರು ನೀರಿಡೋ ವಸ್ತುಗಳನ್ನ ಕೆಳಪದರದಲ್ಲಿ ಹಾಕಬೇಕು. ನಂತರ ಅದರ ಮೇಲೆ ಅಂದರೆ ಸಗಣಿ ಅಥವಾ ಜೈವಿಕ ಅನಿಲದ ರಾಡಿ ಯಾವುದಾದ್ರೂ ಪ್ರಾಣಿಗಳನ್ನ ಹಿಕ್ಕೆ ಹಾಕಬೇಕು. ನಂತರ ಕೃಷಿ ತ್ಯಾಜ್ಯ ವಸ್ತುಗಳು ಅಥವಾ ಒಣಗಿದ ಕಸಕಡ್ಡಿಗಳನ್ನ ಹಾಕಿ ಮತ್ತು ಅದರ ಮೇಲೆ ಒಂದೇನೆಂದರೆ ಸಗಣಿ ಮತ್ತು ಜೈವಿಕ ಅನಿಲದ ರಾಡಿ ಹಾಕಬೇಕು. ಆಮೇಲೆ ನಂತರ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆಗಳನ್ನು ಹಾಕಿ ಅದರ ಮೇಲೆ ಏನಪ್ಪ ಅಂದರೆ ಎರೆಮಣ್ಣು ಅಥವಾ ತೋಟ ಮಣ್ಣ ಸ್ವಲ್ಪ ಒಂದು ಪದರ ಹಾಕ್ಬೋದು. ನಂತರ ಸಗಣಿ ಅಥವಾ ಯಾವುದಾದ್ರೂ ಪ್ರಾಣಿಗಳನ್ನ ಹಿಕ್ಕೆನ ಹಾಕ್ಬೋದು. ಅದಕ್ಕೇನಪ್ಪ ಅಂದರೆ ಮೇಲ್ಗಡೆ ಭತ್ತದ ಅಥವಾ ನವಣೆ, ಜೋಳದ ದಂಟು, ತೆಂಗಿನ ಗರಿನ ಇವನ್ನ ಹೊದಿಕೆಯಾಗಿ ಹೆಚ್ಚಬೇಕು. ಯಾಕಂದರೆ ಎರೆಹುಳುಗಳು ಬಹಳ ಕತ್ಲನ್ನು ಇಷ್ಟಪಡೋದು ಮತ್ತು ಬಿಸಿಲಿಗೆ ಎಕ್ಸ್ಪೋಜ್ ಆಗಿರಬಾರ್ದು, ಬಿಸಿಲಿಗೆ ತೆರೆದಿಟ್ಟಿರಬಾರ್ದು. ಕತ್ಲನ್ನು ಇಷ್ಟಪಡೋದ್ರಿಂದ ನಾವು ಮೇಲ್ಗಡೆ ಏನಾದರೂ ಬಿಸಿಲು ಬೀಳಿದಂಗೆ ಇದು ಮಾಡಬೇಕು. ಅಂದರೆ 60% ನಮಗೆ ಕಸಕಡ್ಡಿ ಇರಬೇಕು, 20% ಸಗಣಿ ಇರಬೇಕು, 15% ನಮಗೆ ಹಸಿರೆಲೆ ಗೊಬ್ಬರ ಯೂಸ್ ಮಾಡ್ಬೋದು. ತುಂಬಿದ ನಂತರ ನಾವೇನಪ್ಪ ಅಂದರೆ 12-15 ದಿನಗಳಿಗೆ ಪ್ರತಿದಿನ ನಾವು ಮಡಿಗಳಿಗೆ ಏನಪ್ಪ ಅಂದರೆ ನೀರನ್ನು ಹಾಕ್ತಾ ಹೋಗ್ಬೇಕು. ಹಾಕೋದ್ರಿಂದ ಏನಾಗ್ತದೆ, ನಮಗೆ ಅದು ಕಸ ಕೊಳೆಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಮಡಿಯಲ್ಲಿ ಏನಪ್ಪ ಅಂದರೆ ನಾವು ತೇವಾಂಶನ ಕಾಪಾಡಬೇಕು. ಮೊದಲಿಗೆ ಏನಪ್ಪ ಅಂದರೆ ನಮಗೆ ಮಡಿಗೆ ನೆರಳು ಬೀಳಂಗೆ ಚಪ್ರ ಅಥವಾ ಯಾವುದಾದ್ರೂ ಬಳ್ಳಿನ ಹಬ್ಬಿಸಿ ಒಂದು 30-40% ತೇವಾಂಶ ಮತ್ತು 20-30% ಉಷ್ಣಾಂಶ ಇರುವಂತೆ ನೋಡಬೇಕು. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನಿಮಗೆ ನೀರಿಂದು ನಡೀತದೆ, ಯಾಕೆಂದರೆ ಮಳೆಗಾಲದಲ್ಲಿ ಸ್ವಲ್ಪ ವಾತಾವರಣದಲ್ಲಿ ತಂಪಿರ್ತದೆ. ಬೇಸಿಗೆಯಲ್ಲಿ ಏನಪ್ಪ ಅಂತಂದರೆ ನೀರಿಂದು ನಮಗೆ ಸಾಕಷ್ಟು ಬೇಕಾಗಿದ್ದರಿಂದ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಒಂದು ತೇವಾಂಶವನ್ನು 30-40% ತೇವಾಂಶ ಇರೋದನ್ನು ನಾವು ನೋಡ್ಕೊಳ್ತಾ ಹೋಗಬೇಕು. ಮತ್ತೇನಪ್ಪ ಅಂದರೆ ಮಡಿ ಮೇಲೆ ನಿಮಗೆ ಹರಿದ ಗೋಣಿ ಚೀಲ ಅಥವಾ ಗೋಧಿ ಜೋಳದ ಭತ್ತದಿರ್ತಕ್ಕಂಥ ತ್ಯಾಜ್ಯದಿಂದ ಮುಚ್ಚಿ ನೀರು ಹಾಕೋದ್ರಿಂದ ಏನಾಗ್ತದೆ ಅಂದರೆ ಆವಿಯಾಗಿ ಹೋಗಲ್ಲ, ನೀರಿಂದು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಮತ್ತು ಎರೆಹುಳುಗಳು ಬೇಗನೆ ಉತ್ಪಾದನೆ ಆಗ್ತವೆ. ಈ ಥರ ಎಲ್ಲ ತುಂಬಿ ನೀವು ಕೊಳತು ಒಂದು 10-15 ದಿವಸ ನಂತರ ಕಸ ಕೊಳತ ನಂತರ ನೀವು ಒಂದು ಮಡಿಗೆ ನೀವು ಎರೆಹುಳುಗಳನ್ನ 1 kg ಅಥವಾ 2 kg ಬಿಟ್ಟಾಗ ನಿಮಗೆ 2-3 ತಿಂಗಳಲ್ಲಿ ಏನಪ್ಪ ಅಂದರೆ ನಿಮಗೆ ಎರೆಹುಳು ಗೊಬ್ಬರ ತಯಾರಾಗ್ತದೆ. ನೀವು ಎರೆಹುಳು ಗೊಬ್ಬರ ಹೆಂಗೆ ತಯಾರಾಗ್ತದೆ ಅಂತ ಗೊತ್ತಿಡಬೇಕಂದ್ರೆ ನಿಮಗೆ ಮೊದಲಿಗೆ ಎಲ್ಲ ಮೇಲ್ಭಾಗದಲ್ಲಿ ತಿನ್ಕೊಂತ ಹೋಗ್ತದೆ. ನಿಮ್ಗೆ ಪ್ರತಿ ಒಂದು 15 ದಿವಸಕ್ಕೊಮ್ಮೆ ನಾವೇನಂದರೆ ಪದರಗಳನ್ನ ತಿರುವಿ ಹಾಕ್ತಾ ಇರಬೇಕು, ಯಾಕಂದರೆ ಒಂದು ಮೇಲ್ಪದರದಲ್ಲಷ್ಟೇ ತಿನ್ನೋದ್ರಿಂದ ಜಲ್ದಿ ನಿಮಗೇನಾಗ್ತದೆ ಎರೆಹುಳು ಗೊಬ್ಬರ ತಯಾರಾಗ್ತದೆ. ಎರೆಹುಳ ಗೊಬ್ಬರ ನಿಮಗೆ ತಯಾರಾಗದಂದ್ರೆ ನಿಮಗೆ ಆಗಲೇ ಹೇಳಿದಂಗೆ ಒಂದು ಟೀ ಪುಡಿ ಥರ ಎರೆಹುಳ ಗೊಬ್ಬರ ನಿಮಗೆ ಕಂಡು ಬರ್ತದೆ. ನೀವು ಎರೆಹುಳ ಗೊಬ್ಬರನ ನೀವು ತೆಗೆಯೋದಕ್ಕಿಂತ ಮೊದಲು ಒಂದು 4-5 ದಿವಸ ಮೊದಲು ಏನಪ್ಪ ಅಂದರೆ ನೀರು ಹಾಕೋದನ್ನ ನಿಲ್ಲಿಸ್ಬೇಕು. ನೀರು ಹಾಕಿ ನಿಲ್ಲಿಸೋದ್ರಿಂದ ಏನಾಗ್ತದೆ ಅಂದರೆ ಹುಳುಗಳು ಏನಪ್ಪ ಕೆಳಗಡೆ ಹೋಗ್ತವೆ, ಕೆಳಗಡೆ ತಂಪಿರ್ತದಲ್ಲ ಕೆಳಗಡೆ ಹೋಗ್ತವೆ. ಆವಾಗ ನೀವು ಏನಂದರೆ ಮೇಲ್ಭಾಗದಲ್ಲಿ ಏನು ಎರೆಹುಳು ಗೊಬ್ಬರ ಸಂಗ್ರಹ ಇರ್ತದಲ್ಲ ಆ ಗೊಬ್ಬರನ ತೆಗೆದು ಸೋಸಿ ನೀವು ಏನು ಮಾಡ್ಬೇಕಂದ್ರೆ ಗೊಬ್ಬರ ಸಪ್ರೇಟ್ ಮಾಡಬೇಕು. ಅಲ್ಲಿ ಮೇಲ್ಗಡೆ ಏನು ಇರ್ತದಲ್ಲ ಏನಾದ್ರು ನಿಮಗೆ ಎರೆಹುಳು ಮತ್ತು ಕೋಶ ಇತ್ತಂದರೆ ಅದನ್ನು ತೆಗೆದು ಮತ್ತೆ ಆಲ್ರೆಡಿ ಮತ್ತೇನು ಇನ್ನೊಂದು ತೊಟ್ಟಿ ಇತ್ತಂದರೆ ಕೊಳತಕ್ಕಂಥ ಕಸಿಗೆ ಅವನ್ಗಳನ್ನ ಹಾಕಬೇಕು. ಈಗ ನಿಮಗೆ ಸುಮಾರವಾಗಿ ಏನಪ್ಪ ಅಂದರೆ ಒಂದು ಮಡಿಗೆ ನಾವೊಂದು 2,000 ಹುಳ ಬಿಟ್ಟರೆ ಒಂದು 3-4 ತಿಂಗಳಲ್ಲಿ ನಮಗೆ 70-80,000 ಒಳಗೆ ಹುಳ ಜಾಸ್ತಿ ಆಗಿದ್ದು ನಮಗೆ ಕಂಡು ಬಂದಿದೆ. ಏನಪ್ಪ ಎರೆಹುಳು ಗೊಬ್ಬರ ಉತ್ಪಾದನೆ ಏನಪ್ಪ ಅಂದರೆ ನಿಮಗೆ ಅಂದಾಜು ಒಂದು 30 ಅಡಿ ಉದ್ದ 30 ಅಡಿ ಅಗಲ 1.5 ಅಡಿ ಆಳದ ಒಂದು ಮಡಿಯಿಂದ ನಮಗೆ ವರ್ಷದಲ್ಲಿ 2-3 ಟನ್ ನಾವು ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ಒಂದು ಗುಂಟೆ ಕ್ಷೇತ್ರದಲ್ಲಿ ಅಂದರೆ 100 ಚದುರ ಮೀಟರ್ ಪ್ರದೇಶದಲ್ಲಿ ನಾವೇನಪ್ಪ ಅಂದರೆ ಒಂದು ವರ್ಷಕ್ಕೆ 15-20 ಟನ್ ನಾವು ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ನಮಗೆ ಎರೆಹುಳು ಗೊಬ್ಬರದ ವೈಶಿಷ್ಟ್ಯತೆಗಳು ನಮ್ಗೆ ಏನಪ್ಪ ಅಂದರೆ 1 ಕ್ವಿಂಟಾಲ್ ಎರೆಹುಳು ಗೊಬ್ಬರ ತಗೊಂಡ್ರೆ ಅದರಲ್ಲಿ 800 ಗ್ರಾಂ ಸಾರಜನಕ, 1100 ಗ್ರಾಂ ರಂಜಕ ಮತ್ತು 500 ಗ್ರಾಂ ಪೊಟ್ಯಾಷಿಯಂ ಇರ್ತದೆ. ಮತ್ತು ಅದಲ್ಲದೆ ಲಘು ಪೋಷಕಾಂಶಗಳಾದ ಮ್ಯಾಗ್ನೀಸಿಯಮ್ಮು, ಕ್ಯಾಲ್ಸಿಯಂ, ಕಬ್ಬಿಣ, ಬೋರಾನ್, ಮಾಲಿಬ್ಡಿನಮ್, ಸತು ಇತ್ಯಾದಿಗಳು ಅದರೊಳಗಡೆ ಇರ್ತವೆ. ಈ ಗೊಬ್ಬರವನ್ನು ನಾವು ಸಗಣಿ ಗೊಬ್ಬರಕ್ಕೆ ಹೋಲಿಸಿದಂದರೆ ಎರೆಹುಳು ಗೊಬ್ಬರ 2 ಪಟ್ಟು ಸಾರಜನಕ, 5 ಪಟ್ಟು ಹೆಚ್ಚಿಗೆ ರಂಜಕ ಮತ್ತು 5 ಪಟ್ಟು ಪೊಟ್ಯಾಷ್ ಪೋಷಕಾಂಶಗಳನ್ನ ಹೊಂದಿರ್ತದೆ. ಆಮೇಲೆ ಈ ಗೊಬ್ಬರದಲ್ಲಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದನ್ನು ಎರೆಗೊಬ್ಬರವನ್ನು ನಾವು ಸತತವಾಗಿ ಉಪಯೋಗಿಸೋದ್ರಿಂದ ಏನಾಗ್ತದೆ ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವ ಗುಣಧರ್ಮ ಹೆಚ್ಚಾಗ್ತದೆ ಮತ್ತು ಮಣ್ಣಿನಲ್ಲಿ ಏನಪ್ಪ ಅಂದರೆ ಗಾಳಿ ಆಡುವಿಕೆ ಸುಧಾರಿಸ್ತದೆ. ಎರೆಗೊಬ್ಬರ ಉಪಯೋಗ ಮಾಡಿದಂಥ ಜಮೀನಿನಲ್ಲಿ ಏನಪ್ಪ ಅಂದರೆ ಲವಣಗಳ ಪ್ರಮಾಣ ಕಡಿಮೆಯಾಗಿ ನಮಗೆ ಭೂಮಿ ಏನಾಗ್ತದೆ ಅಂದರೆ ಪೋಷಕಾಂಶಗಳನ್ನು ತುಂಬಿ ನಮಗೆ ಇನ್ನೂ ಫಲವತ್ತತೆ ಜಾಸ್ತಿ ಆಗ್ತದೆ. ಎರೆಹುಳು ಗೊಬ್ಬರ ಅಲ್ಲದೆ ನಮ್ಗೆ ಏನಪ್ಪ ಅಂದರೆ ಎರೆಜಲ ಸಹಿತ ನಾವು ಅದನ್ನು ಉಪಯೋಗಿಸ್ಬೋದು. ಎರೆಜಲನ ನಾವು ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಅಥವಾ ಇದನ್ನು ಮಾಡಿ ನಮ್ಗೆ ಏನಪ್ಪ ಕೆಳಗಡೆ ಇಟ್ಟಗಿ ಕಲ್ಲು ಅದನ್ನೆಲ್ಲ ತುಂಬಿ ಮೇಲ್ಗಡೆ ಕಸಗಳನ್ನ ಹಾಕಿ ಕೊಳತ ನಂತರ ಎರೆಹುಳು ಬಿಟ್ಟು ಆ ಒಂದು ಏನು ಮೇಲ್ಗಡೆ ನೀರು ಹಾಕ್ತೇವಲ್ಲ ಅದರಿಂದ ಬಂದಂಥ ಒಂದು ನೀರನ್ನು ಹನಿ ಹನಿಯಾಗಿ ಸಂಗ್ರಹಿಸಿ ನಾವು ಅದನ್ನು ಒಂಥರ ಟಾನಿಕ್ ಥರ ಉಪಯೋಗಿಸಿ ನಾವು ಸಸ್ಯಗಳಿಗೆ ಸಿಂಪಡಣೆ ಮಾಡ್ಬೋದು. ಅದರಲ್ಲಿ ಏನಪ್ಪ ಅಂದರೆ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಮ್ಯಾಗ್ನೀಷಿಯಮ್ಮು ಮತ್ತು ಸಸ್ಯ ಪ್ರಚೋದಕಗಳು ಸಹಿತ ಇರ್ತವೆ. ಅಂಥ ಒಂದು ನಾವು ಉಪಯೋಗಿಸೋದ್ರಿಂದ ನಮಗೆ ಹೊರಗಡೆ ಥರದನ್ನ ನಾವು ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎರೆಹುಳುಗಳಿಗೆ ನೀರುಳು ಮತ್ತು ನೆರಳಿನ ಅವಶ್ಯಕತೆ ಭಾಳ ಇರ್ತದೆ. ಆದ್ದರಿಂದ ಜಿಂಕ್ ಸೀಟಾದು ಅಥವಾ ಹುಲ್ಲು ಅಥವಾ ತೆಂಗಿನ ಗರಿಗಳಿಂದ ಚಪ್ಪರವನ್ನು ಹಾಕ್ಬೋದು, ನೆರಳಿನ ಪರದೆಗಳನ್ನ ಹಾಕ್ಬೋದು, ತರಕಾರಿ ಬಳ್ಳಿಗಳನ್ನ ಸಹಿತ ನಾವು ಬೆಳೆಸಿ ನಾವು ಮೇಲ್ಗಡೆ ನೆರಳು ಮಾಡಬೇಕು. ಯಾಕಂದರೆ ನೆರಳು ಮಾಡೋದ್ರಿಂದ ಅವು ಚೆನ್ನಾಗಿ ಬೆಳಿತವೆ. ಬಿಸಿಲಿಗೆ ಒಡ್ಡೋದ್ರಿಂದ ಎರೆಹುಳುಗಳು ಸತ್ತೋಗೋ ಸಂಬಂಧ ಐತಿ. ಇತ್ತೀಚೆಗೆ ಏನಪ್ಪ ಅಂದರೆ ಎರೆಹುಳು ಮಾರುಕಟ್ಟೆ ಬಗ್ಗೆ ಎಲ್ಲರೂ ಕೇಳ್ತಿದ್ದಾರೆ. ಎರೆಹುಳು ನಾವು ಉತ್ಪಾದನೆ ಮಾಡ್ತೀವಿ ತಗಂತ ಇಲ್ಲ ಯಾರು ಅಂತ ಹೇಳಿ. ಎರೆಹುಳು ಉತ್ಪಾದನೆಗೆ ಈಗ ಕೊಪ್ಪಳ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇರೋದ್ರಿಂದ ನೀವೇನಪ್ಪ ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಗಳು ಮತ್ತು ಕೃಷಿ ವಿಸ್ತರಣಾ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮಗೆ ಏನಪ್ಪ ಅಂದರೆ ನಿಮಗೆ ರೈತರು ಇರ್ತಾರೆ ಎರೆಹುಳು ಗೊಬ್ಬರ ಕೇಳೋಕ್ಕೆ, ಅವ್ರು ಕಾಂಟ್ಯಾಕ್ಟ್ ಇಡೋದ್ರಿಂದ ಮತ್ತು ನೀವು ಸ್ವಲ್ಪ ಪ್ರಚಾರವನ್ನು ಕೊಡೋದ್ರಿಂದ ನಿಮಗೆ ಎರೆಹುಳು ಗೊಬ್ಬರ ಸೇಲ್ ಆಗ್ತದೆ. ಮೊದಲಿಗೆ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ನಂತರ ನಿಮಗೆ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಿದ್ರೆ ನಿಮ್ಮ ಹೊಲಕ್ಕೇ ಹಾಕ್ಬೋದು, ಏನು ಅದೇನು ವೇಸ್ಟ್ ಆಗಲ್ಲ. ನಂತರ ಏನಪ್ಪ ಅಂದರೆ ನಿಮಗೆ ಒಂದು ಬಾರಿ ನಿಮಗೆ ಗೊತ್ತಾಯ್ತು ಅಂದರೆ ಎರೆಹುಳು ಉತ್ಪಾದನೆ ಮಾಡ್ತಾರೆ ಅಂದರೆ ಜನರು ನಿಮ್ಮ ಹತ್ರನೇ ಬಂದು ಖರೀದಿ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತರಬೇತಿ ತಗೊಂಡಂಥ ರೈತರುಗಳು ಉತ್ಪಾದನೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲದೆ ಬಾಗಲಕೋಟೆ, ಬಳ್ಳಾರಿ, ಬಿಜಾಪುರ ಜಿಲ್ಲೆಗಳಿಂದ ಬಂದು ಇಲ್ಲಿ ಎರೆಹುಳು ಮತ್ತು ಎರೆಹುಳು ಗೊಬ್ಬರನ ಒಯ್ತಾರೆ. ರೈತರು ಇದನ್ನು ಎರೆಹುಳು ಕೃಷಿ ಮಾಡೋದ್ರಿಂದ ಆರ್ಥಿಕವಾಗಿ ಸಬಲರಾಗ್ಬೋದು, ಮತ್ತು ಕಡಿಮೆ ಖರ್ಚಿನಲ್ಲಿ ಮತ್ತು ನೆರಳಲ್ಲೇ ಇದ್ಕೊಂಡು ಮಾಡೋದಂಥ ಕೆಲಸ ಇದನ್ನು ಎಲ್ಲರೂ ಮಾಡ್ಬೋದು. ಇದನ್ನು ಎರೆಹುಳು ಕೃಷಿಯನ್ನು ಮಾಡಿ ರೈತರು ಹೆಚ್ಚಿನ ಆದಾಯ ಗಳಿಸ್ರಿ ಅಂತ ಹೇಳಿ ನಾನು ಕೇಳ್ತೇನೆ. ಏನಾದರೂ ಹೆಚ್ಚಿನ ವಿವರಗಳು ಬೇಕಾದರೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಗೆ ಭೇಟಿ ನೀಡ್ಬೋದು. ನನ್ನ ಹೆಸರು ರಾಘವೇಂದ್ರ ಎಳೆಗಾರ್ ಅಂತ, ಕೃಷಿ ಕೀಟಶಾಸ್ತ್ರ ವಿಜ್ಞಾನಿ. ನನ್ನ ಮೊಬೈಲ್ ಸಂಖ್ಯೆ 8217440909. ಡಾಕ್ಟ್ರೆ, ಇದುವರೆಗೆ ನಮ್ಮ ರೈತರಿಗೆ ಈ ಎರೆಹುಳು ಗೊಬ್ಬರದ ತಯಾರಿಕೆ ವಿಧಾನ ಮತ್ತು ಅದರಿಂದ ಏನೆಲ್ಲ ಕೃಷಿಗೆ ಪ್ರಯೋಜನಗಳಾಗಲಿವೆ ಮತ್ತು ಅದರಿಂದ ಈ ಮಾರಾಟ ಕೂಡ ಇತ್ತೀಚೆಗೆ ಆರಂಭ ಆಗಿದೆ, ಹೀಗೆ ಹಲವಾರು ವಿಷಯಗಳನ್ನು ನಮ್ಮ ರೈತರಿಗೆ ಭಾಳಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎರೆಹುಳು ಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಬಗ್ಗೆ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಪ್ರಸಾದ್ ಹೆಗಡೆ. ಕೇಳಿ ಕೃಷಿ ಗೀತೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಶಹಾಲಿ ಹಮಾರಿ. अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा. देश के युवाओं ने लिया है न्यू ईयर रेजोल्यूशन. 70 साल के पार सभी बुजुर्गों का आयुष्मान व्यय वंदना कार्ड बनाने का. 5 लाख रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं. अधिक जानकारी के लिए 14555 पर कॉल करें. ರೈತ ಬಾಂಧವರೇ, ಆಲಿಸಿ ರೈತರಿಗೆ ಸಲಹೆ. ಕಲ್ಲಂಗಡಿ ಬೆಳೆ ಕುಕುರ್ಬಿಟೇಸಿಯ ಕುಟುಂಬಕ್ಕೆ ಸೇರಿದ ಒಂದು ಹಣ್ಣಿನ ಬಳ್ಳಿ. ಇದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತೆ. ಬೇಸಿಗೆಯ ಪ್ರಮುಖವಾದ ಬೆಳೆ. ಇದು ವಿಟಮಿನ್ ಎ, ಬಿ ಗುಂಪು, ಸಿ ಹಾಗೂ ಪೊಟ್ಯಾಸಿಯಂ ಖನಿಜವನ್ನು ಹೊಂದಿದೆ. ಕಣ್ಣಿನ ಉತ್ತಮ ಆರೋಗ್ಯ, ದೇಹದಲ್ಲಿ ನೀರಿನ ಅಂಶದ ಸಮತೋಲನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಿಕೆ, ಹೀಗೆ ಅನೇಕ ವಿಷಯಗಳಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಕಲ್ಲಂಗಡಿ ಹಣ್ಣನ್ನು ನಾವು ಸೇವಿಸಬಹುದು. ಈ ಬೆಳೆಗೆ ಹೆಚ್ಚಿನ ಉಷ್ಣ ಹವೆಯಿರುವ ವಾತಾವರಣ ಸೂಕ್ತವಾಗಿರುತ್ತೆ. ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ. ಇದನ್ನು ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಭಾಗಗಳಲ್ಲಿ ಬೆಳೆಯಲಾಗ್ತದೆ. ಕೀಟ ಹಾಗೂ ರೋಗಗಳು ಕಲ್ಲಂಗಡಿ ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುವಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇವೆ. ಮುಖ್ಯವಾಗಿ ಸಸ್ಯಹೇನಿನ ಮರಿ ಹಾಗೂ ಪ್ರೌಢಕೀಟಗಳು ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿದ್ದು ರಸವನ್ನು ಹೀರ್ತವೆ. ಇವು ಸಿಹಿ ದ್ರವವನ್ನು ಸ್ರವಿಸುವುದರಿಂದ ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳೆದು ಸಸ್ಯದ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಡ್ಡಿ ಮಾಡುತ್ತವೆ. ಇದನ್ನು ನಿರ್ವಹಿಸೋದು ಹೇಗೆ ಅಂತಂದರೆ, ಬಿತ್ತನೆಯಾದ 2 ವಾರಗಳ ನಂತರ 1 ಮಿಲಿಲೀಟರ್ ವೆಲಾಥಿಯಾನ್ 50 EC ಅಥವಾ 1 ಗ್ರಾಂ ಅಸಿಫೇಟ್ 75 SP 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನೊಂದು ಮುಖ್ಯವಾದ ಬಾಧೆ ಅಂತಂದರೆ ಕುಂಬಳದುಂಬಿಯ ಮರಿಕೀಟಗಳು ಮಣ್ಣಿನೊಳಗಡೆ ಇದ್ದು ಬೇರು ಹಾಗೂ ಗಡ್ಡೆಗಳನ್ನು ತಿನ್ನುತ್ತವೆ. ಇದರಿಂದ ಆ ಭಾಗಗಳು ಕೊಳೆಯುತ್ತವೆ. ಆದರೆ ಪ್ರೌಢಕೀಟಗಳು ಚಿಗುರು ಹಾಗೂ ಎಲೆಯನ್ನು ತಿನ್ನುತ್ತವೆ. ಇವುಗಳನ್ನು ನಿವಾರಣೆ ಮಾಡೋದಕ್ಕೆ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನೊಂದು ಪೀಡೆ ಹಣ್ಣಿನ ನೊಣ. ನೊಣ ಮೊಟ್ಟೆಗಳನ್ನು ಸಿಪ್ಪೆಯ ಒಳಭಾಗದಲ್ಲಿ ಚುಚ್ಚಿಡೋದ್ರಿಂದ ಆ ಜಾಗದಲ್ಲಿ ರಸ ಒಸರಿ ಒಣಗಿ ಹರಳಾಗ್ತವೆ. ಆ ಜಾಗ ಮೃದುವಾಗಿದ್ದು ಬಣ್ಣ ಬದಲಾಗುತ್ತೆ. ಎಳೆ ಮರಿ ಹುಳುಗಳು ತಿರುಳನ್ನು ತಿನ್ನೋದ್ರಿಂದ ತಿರುಳು ಕೊಳಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನಿರ್ವಹಣೆ ಮಾಡೋದಕ್ಕೆ 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಮತ್ತು 10 ಗ್ರಾಂ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಸಿಂಪರಣೆ ಮಾಡಬಹುದು. ಇನ್ನೊಂದು ಮುಖ್ಯ ಬಾಧೆ ಎಲೆ ಸುರಂಗ ಕೀಟ. ಮರಿಕೀಟಗಳು ಎಲೆಗಳ ಪದರಿನೊಳಗಿದ್ದು ಪತ್ರಹರಿತನ್ನು ಕೆರೆದು ತಿಂದುಬಿಡ್ತವೆ. ಇದರಿಂದ ಎಲೆಗಳಲ್ಲಿ ಹಾವಿನಾಕಾರದ ಸುರಂಗಗಳು ಅಥವಾ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ. ನಂತರ ಎಲೆಗಳು ಒಣಗುತ್ತವೆ. ಇದನ್ನು ನಿರ್ವಹಿಸುವುದು ಹೇಗೆ ಅಂತಂದರೆ, 1 ಗ್ರಾಂ ಅಸಿಪೆಟ್ 40 SP 1 ಲೀಟರ್ನಲ್ಲಿ ಬೆರೆಸಿ ಬಿತ್ತಿದ 25 ಹಾಗೂ 50 ದಿನಗಳ ನಂತರ ಸಿಂಪರಣೆ ಮಾಡಬಹುದು. ಇನ್ನೊಂದು ರೋಗ ಅಂತಂದರೆ ಫ್ಯುಸೇರಿಯಂ ಬಾಣ ರೋಗ. ಈ ರೋಗ ಮಣ್ಣಿನಲ್ಲಿರುವ ರೋಗಾಣುವಿಂದ ಬರುತ್ತೆ. ಇದು ಬೆಳೆಯ ಯಾವ ಹಂತದಲ್ಲಾದರೂ ಬರುತ್ತೆ. ಈ ರೋಗದ ಬಾಧೆಯಿಂದ ಎಲೆಗಳ ತುದಿ ಭಾಗ ಹಳದಿಯಾಗಿ ನಂತರ ಒಣಗೋಗ್ಬಿಡುತ್ತೆ. ಬೇರು ಅಥವಾ ಕಾಂಡದ ಮಧ್ಯಭಾಗವನ್ನು ಸೀಳಿ ನೋಡಿದಾಗ ಕಂದು ಬಣ್ಣವನ್ನು ಕಾಣಬಹುದು. ಇನ್ನೊಂದು ಸ್ಟಿಲೋಸಿಯಂ ಕೊಳೆ ರೋಗ. ಈ ರೋಗ ಸಹ ಮಣ್ಣಿನಲ್ಲಿರುವ ರೋಗಾಣುವಿಂದ ಬರುತ್ತೆ. ಬಾಧಿತ ಗಿಡಗಳ ಬೇರಿನ ಅಥವಾ ಬುಡ ಭಾಗ ಕೊಳೆಯುತ್ತೆ. ಬುಡದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣುತ್ತೇವೆ. ಅದಲ್ಲದೆ ರೋಗಾಣುವಿನ ಸಾಸಿವೆ ಕಾಳಿನಂತಹ ಬೀಜ ಕಣಗಳನ್ನು ಕಾಣಬಹುದು. ನಿರ್ವಹಣೆ ಹೇಗೆ ಅಂತಂದರೆ, ತೀವ್ರ ಬಾಧಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ರೋಗಾಣುಗಳು ಸುಪ್ತ ಬೀಜ ಕಣಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಕಪ್ಪು ಪ್ಲಾಸ್ಟಿಕ್ ಹಾಳೆಗಳನ್ನು ಉಪಯೋಗಿಸಿ ಮಣ್ಣಿನ ಸೌರೀಕರಣ ಕೈಗೊಳ್ಳಬೇಕು. ಏರುಮಡಿಗಳಲ್ಲಿ ಸಸಿ ಬೆಳಿಬೇಕು. ರೋಗ ಹರಡುವಿಕೆ ತಡೆಗಟ್ಟೋದಕ್ಕೆ ಬ್ಯಾವಿಸ್ಟಿನ್ 1 ಗ್ರಾಂ 1 ಲೀಟರ್ಗೆ ಅಥವಾ ವೈಟಾವ್ಯಾಕ್ಸ್ ಪವರ್ 2.5 ಗ್ರಾಂ 1 ಲೀಟರ್ ನೀರಿಗೆ ಶಿಲೀಂಧ್ರ ನಾಶಕದ ದ್ರಾವಣವನ್ನು ಗಿಡಗಳ ಬುಡಕ್ಕೆ ತೊಯ್ಯುವಂತೆ ಸುರಿಸಬೇಕು. ಇನ್ನು ಚಿಬ್ಬು ರೋಗ ಸಸ್ಯಗಳ ಎಲೆ ಕಾಂಡ ಕಾಯಿ ಹಣ್ಣುಗಳ ಮೇಲೆ ಸಣ್ಣ ಸಣ್ಣ ವ್ರಣಗಳ ಹಾಗೆ ಗುಳಿ ತಗ್ಗು ಬಿದ್ದ ಗಾಯಗಳನ್ನು ಕಾಣಬಹುದು. ಇದಕ್ಕೆ ಆರ್ಕಮಾಣಿಕ್ ರೋಗ ನಿರೋಧಕ ತಳಿಯನ್ನು ಬೆಳಿಬಹುದು. ರೋಗದ ಲಕ್ಷಣಗಳು ಕಂಡ ಕೂಡಲೇ 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಜೋಲ್ ಅಥವಾ ಬ್ಯಾವಿಸ್ಟಿನ್ ಅನ್ನು ಸಿಂಪರಣೆ ಮಾಡಬೇಕು. ಇನ್ನೊಂದು ಕಾಂಡದ ಅಂಟು ರೋಗ. ಈ ಶಿಲೀಂಧ್ರ ರೋಗ ಬೆಳೆಯ ಯಾವ ಹಂತದಲ್ಲಾದರೂ ಬರುತ್ತೆ. ವೃತ್ತಾಕಾರದ ತೇವಾಂಶವುಳ್ಳ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಗಿಡದ ಎಲೆ ಕಾಂಡ ಹಾಗೂ ಹಣ್ಣಿನಲ್ಲಿ ಕಾಣಬಹುದು. ಬಾಧಿತ ಗಿಡದ ಕಾಂಡದಿಂದ ಅಂಟು ಅಂಟಾದ ದ್ರಾವಣದ ಸೋರಿಕೆಯನ್ನು ಕಾಣಬಹುದು. ರೋಗದ ತೀವ್ರತೆ ಹೆಚ್ಚಾದಲ್ಲಿ ಹಣ್ಣುಗಳು ಕೊಳೆಯುತ್ತವೆ ಹಾಗೂ ಇದರಿಂದ ಅಧಿಕ ಹಾನಿ ಉಂಟಾಗುತ್ತೆ. ಇದನ್ನು 1 ಕಿಲೋಗ್ರಾಂ ಬೀಜಕ್ಕೆ 1 ಗ್ರಾಂ ಬ್ಯಾವಿಸ್ಟಿನ್ನೊಂದಿಗೆ ಬೀಜೋಪಚಾರ ಮಾಡೋದರಿಂದ ನಿರ್ವಹಣೆ ಮಾಡಬಹುದು. ಬೆಳೆ ಪರಿವರ್ತನೆ ಮತ್ತು ರೋಗದ ಲಕ್ಷಣಗಳು ಕಂಡ ಕೂಡಲೇ 1 ಲೀಟರ್ ನೀರಿಗೆ ಬ್ಯಾವಿಸ್ಟಿನ್ 1 ಗ್ರಾಂ ಪ್ರಮಾಣದಲ್ಲಿ ಅಥವಾ ಹೆಕ್ಸಾಕೋನಜೋಲನ್ನು 1 ಮಿಲಿಲೀಟರ್ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಆಲಿಸಿದಿರಿ. ಕೇಳಿ ಕೃಷಿ ಗೀತೆ. ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಕರಿ ಕಿರಿ ಕಿರಿ ಅವನಿಗೆ ಝರಿ ಬರಿ ಅರಿ ಅರಿ ರೈತಗ ಝರಿ ಕರಿ ಕಿರಿ ಕಿರಿ ಅವನಿಗೆ ಝರಿ ಬರಿ ಅರಿ ಅರಿ ಮಣ್ಣಾಗ ಝರಿ ಮನಿ ಸರಿ ಸರಿ ಶೇಂಗಾಕ ಝರಿ ಬಾಯಿ ಹುರಿ ಹುರಿ ಮಣ್ಣಾಗ ಝರಿ ಮನಿ ಸರಿ ಸರಿ ಶೇಂಗಾಕ ಝರಿ ಬಾಯಿ ಹುರಿ ಹುರಿ ಝರಿ ಝರಿ.